कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡ 40%, ಬೀದರ್ ಜಿಲ್ಲೆ ಒಳಗ 55%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 65%, ಯಾದಗಿರಿ ಜಿಲ್ಲೆ ಒಳಗ 50%, ಬಾಗಲಕೋಟೆ ಜಿಲ್ಲೆ ಒಳಗ 45% ಮತ್ತು ನೆರೆಯ ಜೈರಾಬಾದ್ ತಾಲೂಕಿನೊಳಗ ಶೇಕಡ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವ ಕೇಳುಕರೆ, ಈಗ ನೇರ ಫೋನಿನ್ ಕಾರ್ಯಕ್ರಮಕ್ಕಾಗಿ ವಿಷಯ ಕಲಬುರಗಿ ಜಿಲ್ಲಾ ಬೆಳೆ ಆರೋಗ್ಯ ಸಮೀಕ್ಷೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸೇಡಂನ ಉಪಕೃಷಿ ನಿರ್ದೇಶಕರಾದ ಅನಸೂಯ ಹೋಗರ್ ಮತ್ತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ರಾಜು ತೆಗ್ಗಳ್ಳಿಯವರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 295986, 295987, 310105, ಎಸ್ಟಿಡಿ ಕ್ರಮಾಂಕ 08472. ಬನ್ನಿ, ನೇರ ಫೋನಿನ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕಲಬುರಗಿ ಜಿಲ್ಲೆ ಒಳಗ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವ ರೀತಿ ಬೆಳೆಯ ಸನ್ನಿವೇಶ ಇದೆ, ಬೆಳೆಯ ಆರೋಗ್ಯ ಯಾವ ರೀತಿ ಇದೆ ಅನ್ನುವಂತಹ ಒಂದು ವಿಚಾರದ ಮೇಲೆ ನಾವು ಈ ಕಾರ್ಯಕ್ರಮದೊಳಗೆ ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಸೇಡಂನ ಕೃಷಿ ಇಲಾಖೆಯೊಳಗೆ ಉಪನಿರ್ದೇಶಕಿಯಾಗಿರುವಂತಹ ಅನಸೂಯ ಹೂಗಾರ್ ಅವರು, ಆಮೇಲೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ತಮಗಿಬ್ಬರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಸ್ವಾಗತ. ಆತ್ಮೀಯರೇ, ಈಗ ನೋಡ್ರಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮುಂದಿನ ವಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೆ ವಿಶೇಷವಾಗಿ ನಾವು ಚರ್ಚೆ ಮಾಡೋಣ ಅಂತ ಅಂದ್ರೆ, ಏನು ತಮಗೆ ಬೆಳೆಗಳಲ್ಲಿ ಸಮಸ್ಯೆ ಆಗಿದೆ, ಏನೇನು ಮಾಡಬಹುದು, ಈಗಿನ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ನಮ್ಮ ತಜ್ಞರು ಮತ್ತು ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಶಿಫಾರಸು ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನ ತಾವು ತಿಳ್ಕೊಳ್ಬಹುದು ಮತ್ತು ಚರ್ಚೆ ಕೂಡ ಮಾಡಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು 295986, ಇನ್ನೊಂದು ದೂರವಾಣಿ 295987, ಇನ್ನೊಂದು ದೂರವಾಣಿ 310105, ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಈಗಿನ ಸನ್ನಿವೇಶದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಾವು ಈ ವಾತಾವರಣದ ಸನ್ನಿವೇಶದ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳ್ಕೊಳ್ಳೋಣ. ತಾವು ಅನುಭವಿಸಿದ್ದೀರಿ, ಕಳೆದ ವಾರದೊಳಗೆ ಫೆಂಜಾಲ್ ಅನ್ನುವಂತಹ ಒಂದು ಚಂಡಮಾರುತ ಬಂದು ಹೋಯಿತು, ಅದರ ಪರಿಣಾಮಗಳು ನಮ್ಮ ಮೇಲೆ ಏನೇನು ಆಗ್ತಾವ ಅನ್ನುವಂತಹ ಒಂದು ವಿಚಾರ ಕೂಡ, ಆತಂಕ ಕೂಡ ತಮ್ಮಲ್ಲಿತ್ತು. ಯಾಕಪ್ಪ ಅಂತಂದ್ರೆ ತೊಗರಿ ಆಗಿರಬಹುದು, ಹತ್ತಿ ಆಗಿರಬಹುದು, ಇವೆಲ್ಲ ಒಳ್ಳೆ ಬೆಳೆ ಇದ್ದು ಅಂತಹ ಒಂದು ಸಂದರ್ಭದೊಳಗೆ ಮಳೆ ಬಂತು ಅಂತಂದ್ರೆ ಬಹಳ ಕಷ್ಟ ಕೀಡಾಗ್ತದೆ ಅನ್ನುವಂತಹ ಮಾತು ತಮ್ಮೆಲ್ಲರಿಂದ ಬರ್ತಾ ಇತ್ತು. ಆದ್ರೆ ಅಂಥ ದೊಡ್ಡ ಪ್ರಮಾಣದ ಮಳೆ ಏನು ಭಾರತೀಯ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಟ್ಟಿರಲಿಲ್ಲ, ಅದರ ಒಂದು ಪರಿಣಾಮ ಈಗ ಇಲ್ಲ ಅಂತಂದ್ರೂ ಕೂಡ, ಫೆಂಜಾಲ್ ಚಂಡಮಾರುತದ ಪರಿಣಾಮ ಇಲ್ಲ ಅಂತಂದ್ರೂ ಕೂಡ ಏನು ಉಳಿಕೆ ಅನ್ನುವಂಥದ್ದೇನಿರ್ತದೆ, ಶೇಷ ಅನ್ನುವಂಥದ್ದೇನಿರ್ತದೆ, ಅದರ ಪ್ರಭಾವ ಇನ್ನೂ 3-4 ದಿವಸ ಇರುವಂತಹ ಒಂದು ಸನ್ನಿವೇಶ ಅದ. ಮುಂದಿನ ಕೆಲವು ದಿನಗಳಲ್ಲಿ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಮತ್ತು ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸನ್ನಿವೇಶಗಳು ಅದಾವ ಅಂತೇಳಿ ಭಾರತೀಯ ಹವಾಮಾನ ಇಲಾಖೆಯವರು ತಿಳಿಸ್ತಾ ಇದ್ದಾರೆ. ಈ ಎಲ್ಲ ಸನ್ನಿವೇಶದೊಳಗೆ, ಈ ಎಲ್ಲ ಹಿನ್ನೆಲೆಯೊಳಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಯಾವ ರೀತಿ ನಮ್ಮ ಜಿಲ್ಲೆ ಒಳಗೆ ಬೆಳೆ ಸನ್ನಿವೇಶ ಇದೆ, ಬೆಳೆ ಆರೋಗ್ಯ ಯಾವ ರೀತಿ ಇದೆ, ಏನೇನು ವಿಚಾರ ಅದಾವ ಅನ್ನೋದನ್ನ ಅನಸೂಯ ಹೂಗಾರ್ ಮೇಡಮ್ ಅವರು ತಮಗೆ ವಿಷದಪಡಿಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಈ ಕೇಳುಗರಿಗೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ನಾನು ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸೊ ಇವಾಗ ಏನಿದೆ ಸರ್ ನಮ್ಮಲ್ಲಿ ಕಲಬುರಗಿ ಡಿಸ್ಟಿಕ್ ಅಲ್ಲಿ ಇವಾಗ ಆಲ್ರೆಡಿ ತೊಗರಿ ಕಟಾವ್ ಅಂತ ಬಂದಿದೆ ಸರ್, ಈಗ ಅಲ್ಲಲ್ಲಿ ಕಟಾವ್ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಹಿಂಗಾರ ಹಂಗಾಮ್ನಾಗ ಏನ್ ರೈತರು ಕಡಲೆಯನ್ನ ಬಿತ್ತನೆ ಮಾಡಿದ್ದಾರೆ, ಜೋಳ ಬಿತ್ತನೆಯನ್ನ ಮಾಡಿದ್ದಾರೆ, ಆಮೇಲೆ ಗೋಧಿ ಒಂದು ಬಿತ್ತನೆಯನ್ನ ಕೈಗೊಂಡಿದ್ದಾರೆ ಸರ್, ಅದೇ ರೀತಿ ಕುಸುಬೆ ಬಿತ್ತನೆಯನ್ನ ಕೈಗೊಂಡಿದ್ದಾರೆ. ಆಮೇಲೆ ಈ ಬೆಳೆಗಳ ಬಗ್ಗೆ ಒಂದು ರೈತರು ಮಾಹಿತಿಯನ್ನು ಕೇಳಬೇಕು ಅಂತ ನಾನು ಅವ್ರು ಕೇಳ್ಕೊತೀನಿ. ಆಮೇಲೆ ಸರ್ ಏನಿದ್ದಾರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಅಜಿತ್ ಹೆಗಡೆ ಸರ್ ಇದ್ದಾರೆ, ಅವರಿಗೆ ತಾಂತ್ರಿಕವಾದ ಮಾಹಿತಿಯನ್ನು ಕೂಡ ಕೊಡ್ತಾರೆ ಸರ್. ಈಗ ಒಂದು ಈ ಹಿಂಗಾರು ಹಂಗಾಮಿನ ಬೆಳೆಗಳನ್ನ ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು, ಹೆಚ್ಚಿನ ಏನ್ ಮಾಡಬೇಕು, ಯಾವ ಸಮಸ್ಯೆಯನ್ನು ಎದುರಿಸ್ತಾರೆ, ಅದರ ಬಗ್ಗೆ ಒಂದು ಸರ್ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಸರ್ ಕೇಳ್ಕೊತೀನಿ ಸರ್. ಸರ್ ನಮಸ್ಕಾರ ಸರ್. ಈಗ ನಾವು ನೋಡಿದ್ವಿ ಈಗ ತೊಗರಿಯ ಒಂದು ಬೆಳೆಯ ತೊಗರಿ ಬೆಳೆಯ ಒಂದು ಪರಿಸ್ಥಿತಿಯನ್ನು ನೋಡಿದ್ವಿ. ಅಲ್ಲಲ್ಲಿ TS3R ಆಮೇಲೆ ಗುಳ್ಳಾಳ ಕೆಲವೊಂದು ಬೇಗನೆ ಆಗ್ತಕ್ಕಂಥ ತಳಿಗಳು ಕಟಾವಿನ ಹಂತದಲ್ಲಿದ್ದಾವೆ ಬಂದಿದ್ದೇವೆ. ಇನ್ನೂ ಕೆಲವೊಂದು GRG 811 ಮತ್ತು 152 ಕಾಳ ಕಟ್ಟುವ ಹಂತದಲ್ಲಿ ಕಂಡು ಬಂದಿದ್ದಾವೆ ಸರ್. ಅಲ್ಲಲ್ಲಿ ಇದಕ್ಕೇನಾಗಿದೆಪ್ಪ ಅಂತೇಳಂತಂದ್ರೆ ಕೆಲವೊಂದು ಕಡೆ ತೇವಾಂಶದ ಕೊರತೆ ಇರುವುದರಿಂದ ರೈತರು ನಡುವು ಎಡಿ ಹೊಡಿತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದು ಒಳ್ಳೆ ರೀತಿಯಿಂದ ತೇವಾಂಶ ಕಾಪಾಡಿಕೊಂಡಿದೆ, ಆಮೇಲೆ ಹೂ ಉದುರ್ಲಾರ್ದಂಗ ನೋಡ್ತಾ ಇದೆ. ಈಗ ಇನ್ನೂ ಕೆಲವೊಂದು ಕ್ಷೇತ್ರದಲ್ಲಿ ನಾವು ನೋಡಿದ್ವಿ, ಅಲ್ಲಿ ಈಗ ಮಂಜು ಬೀಳ್ತೈತಿ, ತಾವು ಹೇಳಿದ್ರೆ ಸರ್ ಮಂಜು ಬೀಳ್ತಕ್ಕಂಥದ್ದು ಇಲ್ಲಿ ಚುಕ್ಕಿ ಆಗ್ತಕ್ಕಂಥದ್ದನ್ನು ನೋಡಿದ್ವಿ ಹೂವಾಡೋ ಹಂತದಲ್ಲಿ ಇರ್ತಕ್ಕಂಥದ್ದಲ್ಲಿ. ಅದಕ್ಕೆ ನಾವು ಏನ್ ಮಾಡಬೇಕಪ್ಪ ಅಂತೇಳಂತಂದ್ರೆ ಒಂದು ಶಿಲೀಂಧ್ರ ನಾಶಕವನ್ನು ನಾವು ಸಿಂಪಡಣೆ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಕಾರ್ಬನ್ಡೈಸಿಮ್ 50 WP ಇರತಕ್ಕಂಥ ಶಿಲೀಂಧ್ರ ನಾಶಕ 1 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಹೆಕ್ಸೋಕೊನೋಸೋಲ್ 5 EC ಇರತಕ್ಕಂಥದ್ದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ 10 ದಿನದ ಅಂತರದಲ್ಲಿ ಒಂದ್ಸಲ ಸಿಂಪಡಣೆ ಮಾಡಬೇಕು ಸರ್. ಇದು ಮಾಡಿದ್ರೆ ಯಾಕಪ್ಪ ಅಂದ್ರೆ ಎಲೆ ಚಿಕ್ಕೆ ರೋಗ ನಾವು ಕಡಿಮೆ ಆಗಿದ್ದನ್ನು ನಾವು ನೋಡ್ತೇವೆ. ಮುಂಜಾಗ್ರತೆ ಕ್ರಮ ಅಂದ್ರೂ ಅಡ್ಡಿ ಇಲ್ಲ ಇದಕ್ಕೆ ಅಂತ ಹೇಳ್ಬೋದು. ಇನ್ನೊಂದು ಕೆಲವೊಂದ್ಸಲ ಅಲ್ಲಿ ಹುಳ ಕಂಡು ಬಂದಿದ್ದಾವೆ, ಸಣ್ಣ ಪುಟ್ಟ ಹುಳ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಎಲೆ ಬಲ್ಲಿ ಕಟ್ಟುವ ಕೀಟ ನಾವು ನೋಡಿದೆವು ಸರ್. ಇದಕ್ಕೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂತೇಳಂತಂದ್ರೆ ನಾವು ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಅಂತಕ್ಕಂಥ ಒಂದು ಕೀಟನಾಶಕ ಸಿಂಪಡಣೆ ಮಾಡಬೇಕು. ಇತ್ತಿತ್ತಲಾಗಿ ಹೆಚ್ಚಾಗಿದೆ ಸರ್ ಇದು. ಇದು ತೊಗರಿ ಬೆಳೆಯ ಒಂದು ಪರಿಸ್ಥಿತಿ ಅಂತೇಳಿ ಹೇಳಬಹುದು ಸರ್. ಉಳಿದಂತೆ ಬೇರೆ ಬೆಳೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬಹುದು. ನಮ್ಮ ರೈತರು ನಮಗೆ ಕರೆ ಮಾಡಿ ತಮ್ಮ ಏನು ಪ್ರಶ್ನೆಗಳದಾವ ಅವುಗಳನ್ನು ಕೂಡ ತಾವು ಕೇಳಬಹುದು. ಯಾಕಪ್ಪ ಅಂತಂದ್ರೆ ಈಗಿನ ಒಂದು ಸನ್ನಿವೇಶದೊಳಗೆ ಸ್ವಲ್ಪ ವಾತಾವರಣ ಏರ್ಪೇರ್ ಆಗಿರುವುದು ನಿಜ. ಯಾಕಂತಂದ್ರೆ ಈ ಚಂಡಮಾರುತ ಬಂದು ಹೋದ್ಮೇಲೆ ಸಾಕಷ್ಟು ಕೆಲವೊಂದು ಕಡೆ ಅಂತೂ ಹಗುರವಾಗಿ ಮತ್ತು ಸ್ವಲ್ಪ ಸಾಧಾರಣ ಅನ್ನುವಂತಹ ಮಳೆಯೇ ಆಗ್ಯದ ಅಂತೇಳಿ ಗಮನಕ್ಕೂ ಕೂಡ ಬಂದದ. ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಹತ್ತಿ ಹೂ ಅರಳಿರ್ತಾವಲ್ಲ ಅಂಥ ಹತ್ತಿಗೆ ಬಹಳಷ್ಟು ತೊಂದರೆ ಆಗುವಂತದ್ದು. ಯಾಕಂದ್ರೆ ಸಾಕಷ್ಟು ಜನ ಇನ್ನೂ ಕೊಯ್ಲು ಮಾಡೋರಿದ್ದಾರೆ. ಎಲ್ಲ ಹೆಚ್ಚು ಕಡಿಮೆ ಎಲ್ಲಾ ಬೆಳೆಗಳು ಇನ್ನೂ 70% ಕೊಯ್ಲಿಗೆ ಕೊಯ್ಲಿಗೆ ಬರುವದಾವ. ಅದಕ್ಕೆ ಈ ಒಂದು ಒಂದು ಆಶಾಭಾವನೆ ಏನಪ್ಪ ಅಂತಂದ್ರೆ ಇನ್ನು 3-4 ದಿವಸದ ನಂತರ ವಾತಾವರಣ ಒಂದ್ ಸ್ವಲ್ಪ ತಿಳಿ ಆಗ್ತದೆ ಮತ್ತೆ ಸ್ವಚ್ಛ ಆಗುವಂತಹ ಒಂದು ಸಾಧ್ಯತೆಗಳು ಅದಾವ ಅಂತೇಳಿ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದರ ನಂತರ ತಾವು ಯಾವುದು ನಿರಾತಂಕವಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರೆಸಿಕೊಂಡು ಹೋಗಬಹುದು. ಉಳಿದಂತೆ ನಮ್ಮ ರೈತರು ಎಲ್ಲಿ ನೀರಿನ ಕೊರತೆ ಇದೆ, ಎಲ್ಲಿ ತೇವಾಂಶದ ಕೊರತೆ ಇದೆ, ಅಂತಹ ಪ್ರದೇಶಗಳಲ್ಲಿ ಏನೇನು ಮಾಡಬಹುದು, ಮತ್ತೆ ಈ ಹೂ ಉದುರುವಂತಹ ಒಂದು ಸಮಸ್ಯೆಗಳು ಕೂಡ ಅಲ್ಲಿ ಇದು ಬಹಳ ಇದೆ ಸರ್. ನಾವು ನೋಡಿದ್ರೆ ತಾವು ಹೇಳದಂಗೆ ಸರ್, ಈಗ ಎಣ್ಣೆ ಫುಲ್ ಹೂ ಆಗಿದಾವಲ್ಲ ಸರ್, ಅಲ್ಲಿ ಹೂ ಉದುರುವಂತ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಸರ್. ಈಗ ರೈತರು ಈಗ ಯಾರೋ ಫಸ್ಟ್ ಕ್ಲಾಸ್ ಹೂ ಬಂದಿದಾವೆ ಅಂತ ಹೇಳಂತಕ್ಕಂಥದ್ರಲ್ಲಿ ಸರ್, ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಮ್ಯಾಂಗೋ ಜಬ್ 1 gram ಸರ್, ಇದು ನೆನ್ಪಿಟ್ಕೋಬೇಕು. ಮ್ಯಾಂಗೋ ಜಬ್ 1 ಲೀಟರ್ಗೆ 1 gram, ಆಮೇಲೆ ಪ್ಲಾನೋಫಿಕ್ಸ್ ಅಂತಕ್ಕಂಥದ್ದು ನೆಪ್ಲಿನ್ ಎಸ್ಟಿಕ್ ಎಸಿಡ್ ಏನಿದೆ ಅಲ್ಲ ಸರ್, ಅದು 0.25 ml. ಅಂದ್ರೆ ನಾವು ಏನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ 15 ಲೀಟರ್ ನೀರಿಗೆ 15 gram ಮ್ಯಾಂಗೋ ಜಬ್ ಹಾಕ್ತಕ್ಕಂಥದ್ದು, ಆಮೇಲೆ 5 ml ಪ್ಲಾನೋಫಿಕ್ಸ್ ಆಗ್ತಕ್ಕಂಥದ್ದು ಕಂಪಲ್ಸರಿ. ಇದು ಮಾಡಿದ್ರೆ ಒಳ್ಳೇದು, ಹೂ ಉದುರ್ಲಾರ್ದಂಗೆ 100% ಆಗುತ್ತೆ ಸರ್. ಇದು ಮುಂಜಾಗ್ರತೆ ಕ್ರಮ ಆಗಿನೇ ಅಂತ ಅನ್ಕೋಬಹುದು. ಕೆಲವೊಂದು ಎಲ್ಲಿ ಬ್ಯಾಗ್ ಚುಕ್ಕಿ ಇದ್ರೂ ಉಳಿತದೆ. ಇದು ಪ್ರಮುಖವಾಗಿ ಇರತಕ್ಕಂತ ಒಂದು ಸಂದೇಶ ನಾವು ಸಮೀಕ್ಷೆ ಮಾಡಿದ್ದು ಇದ್ರ ಮ್ಯಾಗ ನೋಡಿದ್ರೆ ಸರ್, ಇದು ಬಹಳ ಮುಖ್ಯವಾಗಿ ಇರತಕ್ಕಂಥ ಸರ್. ಈಗ ಅದೇ ಸರ್ ಹೇಳಿದ ತಕ್ಷಣ ನೆನಪುತ್ತೆ ಸರ್, ಇವತ್ತು ಕೆಲವೊಂದು ರೈತರ ಹತ್ರ ನಾವು ಹೋಗಿ ನೋಡಿದಾಗ ರೈತರೇ ಏನ್ ಹೇಳಿದ್ರೆ, ನೀವೆಲ್ಲವನ್ನೂ ವಿಡಿಯೋ ಎಲ್ಲ ಮಾಡ್ಬಿಡ್ತೀರಾ, ಸ್ಟೇಟಸ್ ಎಲ್ಲ ಮಾಡ್ಬಿಡ್ತೀರಾ, ನಾವು ಎಡಿ ಹೊಡೆದಿದೀವಿ ನಮ್ಮ ಬೆಳೆ ಚೆನ್ನಾಗಿದೆ, ಆಮೇಲೆ ನಾವು ಮಂಜು ಬಂತು ನಾವು ಔಷಧ ಹೊಡೆದಿದೀವಿ ನಮ್ಮ ಹೂ ಉದ್ರಿಲ್ಲ, ಆಮೇಲೆ ನಾವು ನಮ್ ಹೊಲ ಸುತ್ತ ಎಲ್ಲವನ್ನು ಕೂಡ ನಾವು ಬದುವನ್ ಹಾಕೊಂಡಿದೀವಿ, ನಮಗ್ ನೀರ್ ನಿಂತಿಲ್ಲ, ಒಳ್ಳೆ ಬೆಳೆ ಬಂದೈತಿ. ಟೆಕ್ನಾಲಜಿ ಯಾರು ಅಡಾಪ್ಟ್ ಮಾಡ್ಕೊಂಡಿದ್ರೆ, ಯಾರು ಚೆನ್ನಾಗಿ ಮೆಂಟೇನ್ ಮಾಡಿದ್ದಾರೆ, ಒಳ್ಳೆ ತೊಗರಿ ಬಂದಿದೆ. ಅದಕ್ಕೆ ಯಾವಾಗ್ಲೂ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕಾಗ್ಲಿ, ಕೃಷಿ ವಿಜ್ಞಾನ ಕೇಂದ್ರಕ್ಕಾಗ್ಲಿ ಸಂಪರ್ಕದಲ್ಲಿ ಇರಬೇಕು, ಒಂದು ಮಾಹಿತಿನೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಒಂದು ಕರೆ ಅದ ನಮ್ಗೆ ತಗೋಣ. ಹಲೋ ಹಲೋ ಆಕಾಶವಾಣಿ. ಹಲೋ ಹಲೋ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾ ಮುದ್ದಗಲ್ನಿಂದ ವಸಂತರಾವ್ ಸರ್. ಮುದ್ದಳಗದಿಂದ ವಸಂತರಾವ್ ಅವರು ಮಾತಾಡ್ತಾ ಇದ್ರಿ. ಏನ್ ಪ್ರಶ್ನೆ ಅದ ಕೇಳ್ರಿ. ಅಧಿಕಾರಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಸರಿ ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ಕಳೆದವಾರ ಕರೆ ಮಾಡಿದಾರೆ, ಇದು ತೊಗರಿ ನೀರು ಬೇಡ ಅಂತ ಹೇಳಿದ್ರಿ ಅಂದ್ರೆ ನೀರ್ ಬಿಟ್ಟಿದಾರಿ, ಸರಿ ಹೋಗ ಮನ್ನಾರಿ. ಕಳೆದ ಬಾರ ಹೇಳಿದಾಯ್ತು, ಈಗ ಏನ್ ಮಾಡ್ರಿ ನೀವು? ಅದಕ್ಕೆ ಇನ್ನ ಈಗ ಹೇಳ್ದಂಗೆ ನಾನು, ಹೂ ಫುಲ್ ಬಂದಿದ್ದೇವಪ್ಪ ಅಂದ್ರೆ ಇದು ನಮ್ದೇನ್ ಕಾರ್ಬನ್ ಡೈಸಿಮ್ 1 ಗ್ರಾಮ್, ಅದ್ರ ಜೊತೆ ಪ್ಲಾನ್ ಆಫ್ ಫಿಕ್ಸ್ ನೆನಪಲ್ಲೇ ಹೊಡೀರಿ ನೀವು. ಕೃಷಿ ಹೊಂಡ ಬಗ್ಗೆ ಕೇಳಿ ಕೇಳ್ರಿ. ಮೊನ್ನ ಗ್ರಾಮ ಸಭೆದವ್ರು ಕೃಷಿ ಹೊಂಡ ಬರ್ಸಿದಾರೆ, ಅದಕ್ಕೆ ಈಗೇನ ಅವ್ರು ಹೊಡಿ ಅಂತಾರೆ. ಅಂಡ್ ಈಗ ನೀವು ಮುಂಚೆ ಕೃಷಿ ಹೊಂಡ ಹೊಡ್ಕೊಂಡಿದ್ರೇನು? ಎಲ್ಲಿಲ್ರಿ ಮೇಡಮ್ ಹೊಡ್ಕೊಂಡಿಲ್ಲ. ಎಲ್ರಿ? ಮುದ್ದಳಗ. ಯಾವ ತಾಲೂಕ್ ಬರ್ತಾವ್ರಿ? ಈಗ ಸರಿ ಸಂತರ ಸರ್, ಈಗ ನಮ್ ಕೃಷಿ ಇಲಾಖೆಯಿಂದನೇ ನಾವು ಕೃಷಿ ಹೊಂಡ ಹೊಡಿತೀವಿ. ನೀವು ಗ್ರಾಮ ಸಭೆದಾಗ ಏನಂದ್ರೆ ನರೇಗ ಆಗುತ್ತೆ ಅದು. ನಮ್ಮಲ್ಲಿ ಆದ್ರೆ ಏನಾಗುತ್ತೆ, ಕೃಷಿ ಹೊಂಡ ನೀವು ಹೊಡ್ಕೋಬೇಕು. 18 ಸೈಜ್ ಐತಿ, 21 ಸೈಜ್ ಐತಿ. ನಮ್ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಕೊಡ್ರಿ. ನೀವು ಕೃಷಿ ಕೊಟ್ಟಿದ್ದೀರಲ್ಲ, ಕೊಟ್ಟಿದ್ದೀರ, ನಾನು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮ್ ನಂಬರ್ ಕೊಟ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಅವ್ರಿಗೆ. ನಿಮ್ ಕಾಂಟ್ಯಾಕ್ಟ್ ಮಾಡ್ತಾರ ಅವರು. ನಮ್ಮಲ್ಲಿ ಏನಾಗುತ್ತೆ, ಕೃಷಿ ಹೊಂಡವನ್ನು ಹೊಡ್ಕೊಂಡು ಅದಕ್ಕೆ ಲೈನಿಂಗು ಕೊಡ್ತೀವಿ, ಆಮೇಲೆ ಒಂದ್ ಡೀಸೆಲ್ ಪಂಪ್ ಸೆಟ್ ಕೊಡ್ತೀವಿ, ಆಮೇಲೆ ಸುತ್ತ ಫೆನ್ಸಿಂಗು ಕೊಡ್ತೀವಿ. ಅಂದ್ರೆ ಪೂರ್ತಿ ಪ್ಯಾಕೇಜ್ ಐತೆ ಸರ್. ಅದು ನಿಮ್ಗೆ ಏನಾದ್ರು ಬೋರ್ವೆಲ್ ಏನಾದ್ರು ಇದ್ರೆ ಬೋರ್ವೆಲ್ ನೀರ್ ಅದಕ್ಕೆ ಹಾಕೊಂಡ್ಬಿಟ್ಟು ಇಂಥ ಟೈಮ್ಲಿ ನೀರ್ ಬಿಟ್ಕೋಬಹುದು ನೀವು. ಕರೆಕ್ಟಾ? ಅದಕ್ಕೆ ಏನೈತಿ, ಅದನ್ನ ನಮ್ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಇದು ಮಾಡ್ರಿ, ನಾನು ಹೇಳಿರ್ತೀನಿ ಅಂತ ಅವ್ರಿ ಕಮಲಾಪುರಕ್ಕೆ. ನಿಮ್ ನಂಬರ್ ಕೊಟ್ಟಿರ್ತೀನಿ ನಾನು ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ಒಳ್ಳೇದು, ಧನ್ಯವಾದಗಳು ವಸಂತರಾವ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನನ್ನ ಹೆಸರು ನರೇಶ್ ರೆಡ್ಡಿ ಅಂತ ಸರ್, ಸೇಡಂ ತಾಲೂಕು ಗೌಡ್ನಾಳಿಂದ ಮಾತಾಡೋದು ಸರ್. ಗೌಡ್ನಾಳಿಯಿಂದ ಹೇಳಿ ನರೇಶ್ ರೆಡ್ಡಿ ಅವರು, ಏನ್ ಪ್ರಶ್ನೆ ಅದ ತಮ್ದು? ಸರ್ ಪ್ರಶ್ನೆ ಅಂದ್ರೆ ಸರ್, ನಮ್ಗೆ ಈಗ ತೊಗರಿ 4 ಎಕರೆ ತೊಗರಿ ಇದೆ ಸರ್ ನಮ್ದು. ಇದು 1 ಎಕರೆ ಪೂರ್ತಿ ಡೌನ್ ಆಗಿ ನೀರು ನಿಂತುಕೊಂಡು ಹೋಗ್ಬಿಟ್ಟಿದೆ ಸರ್. ಅದು ನೀರು ನಿಂತ್ಕೊಂಡೈತಾ? ನೀರ್ ನಿಂತ್ಕೊಂಡಿದೆ ಸರ್. ಮೊನ್ನೆ 30 ಸೆಪ್ಟೆಂಬರ್ ನಲ್ಲಿ ಆಯ್ತಲ್ಲ ಸರ್, 18 ಸೆಪ್ಟೆಂಬರ್ ಅಲ್ಲಿ ಮಳೆ ಆಯ್ತಲ್ಲ ಸರ್. ಹಿಂಗಾರಿ ಬೆಳೆ. ಓಕೆ. ಸರ್ ಅದರಲ್ಲಿ 1 ಎಕರೆ ಪೂರ್ತಿ ಹೋಗಿದೆ ಸರ್. ಅದು 1 ಎಕರೆ ಪೂರ್ತಿ ಆಗಿದೆ. ಇರೋದು 3 ಎಕರೆ. ಆ 3 ಎಕರೆಯಲ್ಲಿ ಹೂವ ಇರೋ ಮಟ್ಟ ಕಾಯಿ ಆಗ ಸರ್. ಅರ್ಧ ಹೋಗುದ್ರಿಂದ ಅರ್ಧ ಕಾಯಿ ಆಗ ಸರ್. ಪೂರ್ತಿ ಹೋಗಿದ್ದಂತರೂ ಏನು ಮಾಡಕ್ ಆಗಿಲ್ರಿ? ಹೌದಾ? ಪೂರ್ತಿ ಹೋಗಿದ್ದೇನು ಮಾಡಕ್ ಆಗಿಲ್ಲ. ಈಗ ಇದು ಅರ್ಧ ಕಾಯಿ ಗಟ್ಟಿಗೆ ಏನು ಇದು ಅದ್ರಿ? ಇನ್ನು ಪರಾಗಿದ್ರೆ ಇನ್ನೊಂದ್ ಸ್ವಲ್ಪ ನ್ಯೂಟ್ರಿಯಂಟ್ ಅಂದ್ರೆ ಸಿಂಪರಣೆ ಮಾಡ್ರಿ ನೀವು. ಈಗ ಇದು ಕಾಯಿ ಇದ್ದಿದ್ದಕ್ಕೂ ಪೋಷಕಾಂಶಗಳು 19:19 ಅದ್ರ ಜೊತೆಯಾಗಿ 0050 ಎರಡು ಕುಡಿಸಿ ಸಿಂಪರಣೆ ಮಾಡ್ರಿ. ಸಿಂಪರಣೆ ಮಾಡಿದ್ರೆ ಉಳಿತಾವ. ನೀವು ಅದೇ ಹೇಳ್ದಂಗ ಇನ್ನೊಂದ್ಸಲ ಆದ್ರೂ ನೀವಾದ್ರು ಕೂಡ ಕಾರ್ಬನ್ ಡೈಸಿಮ್ ಒಂದು ಪ್ಲಾನ್ ಆಫ್ ಫಿಕ್ಸ್ ಒಂದು ನೆನ್ಪಿಟ್ಕೊಂಡ್ಬಿಡ್ಬೇಕ್ರಿ ಹೂ ಇದ್ದಾಗ. ಅದನ್ನ ಸಿಂಪರಣೆ ಮಾಡಿದ್ರಿ ಅಂದ್ರೆ ಹೂ ಉದುರ್ಲಾರ್ದಂಗ ಆಗ್ತದ, ಕಾಯಿಗಳು ಚಲೋ ಗಟ್ಟಿ ಕೊಡ್ತಾವ್ರಿ. ಇಲ್ಲಿ ಕೋಡಿ ಕಾರ್ಯಕ್ರಮ ಹೇಳಿದ್ರ ಸರ್, ನೀವು ಬೆಳೆ ಸಮೀಕ್ಷೆ ಮಾಡ್ಬೇಕಂತ ಬೆಳೆ ಸಮೀಕ್ಷೆ ಆಗಿದೆ ಸರ್. ಬೆಳೆ ಸಮೀಕ್ಷೆ ಆಯ್ತು ಸರ್. ಆಗಿದೆಯಲ್ಲ ಸರ್. ಆಯ್ತು ಆಗಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಕರೆಕ್ಟ್ ಆಗಿ ಆಗೈತಲ್ಲ. ಕರೆಕ್ಟ್ ಆಗಿ ಆಗೈತಲ್ಲ. ಓಕೆ ಓಕೆ. ನಮಸ್ಕಾರ. ಒಳ್ಳೇದು ನರೇಶ್ ರೆಡ್ಡಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಹಲೋ ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್ ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್ ನನ್ನ ಹೆಸರು ಮಹಾರುದ್ರಪ್ಪ ಅಂತ ಹೇಳಿ. ಮಹಾರುದ್ರಪ್ಪ ಅವರು ಎಲ್ಲಿಂದ ಮಾತಾಡ್ತಾ ಇದ್ರಿ? ಹುಮನಾಬಾದ್ ತಾಲೂಕ ಊರ್ ಮುಸ್ತರಿರಿ. ಒಳ್ಳೇದು ಒಳ್ಳೇದು ಹೇಳ್ರಿ, ತಮ್ದೇನ್ ಪ್ರಶ್ನೆ ಅದ ಕೇಳ್ರಿ. ನಮ್ಮಲ್ಲಿ 1-2 ಎಕರೆ ತೊಗರಿ ಹಾಕಿಂತೀನ. ಅದಕ್ಕೆ ಹಿಂಗ್ ಗೊಬ್ಬರ ಅದೇನು ಕೊಟ್ಟಿಲ್ರಿ? ನಾ ಗೊಬ್ಬರ ಎಣ್ಣಿ ಏನು ಟೋಟಲಿ ಅದಕ್ಕೇನು ಹಾಕಿಲ್ರಿ. ನಾನು ಏನು ಮಾಡಿಲ್ರಿ, ತಿಪ್ಪಿ ಗೊಬ್ಬರ ಹಾಕಿನಿ. ಚಲೋ ಮಾಡಿ. ಅದು ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿದಾಗ ಅದೊಂದು ಇದು ಸಿಗ್ತದ ನೋಡ್ರಿ ಮಡ್ಡು ಅಂತ ಹೇಳಿ, ಎಲ್ಲ ಬಿಡಿಸಿ ಇದು ಮಾಡಿನ್ರಿ. ಈಗ ಯಾವ ಹಂತದಾಗ ಐತ್ರಿ ಮಾದ್ರದ್ರಪ್ಪ? ಈಗ ಸುಲಗಾಯಿ ಅದ ರೀ, ಫುಲ್ ಸುಲಗಾಯಿ ಅದ. ನೀವು ಏನ್ ಸಾವಯವ ಪದ್ಧತಿ ಮಾಡ್ಬೇಕಂತ ಮಾಡಿರೋ ಅಥವಾ ಏನ್? ಹಿಂಗ ಹಂಗಿತ್ತು ಅಂದ್ರೆ ಅದಕ್ಕೆ ಸುಲಗಾಯಿ ಇದ್ದಾಗ ಬೇವಿನ ಎಣ್ಣೆ ಏನಾದ್ರೂ ಕೀಟನಾಶಕ ಏನಿಲ್ಲ ಅಂದ್ರೆ ಏನು ಮಾಡಕ್ ಹೋಗ್ಬಿಡ್ರಿ. ಅಕಸ್ಮಾತ್ ಹುಳ ಬಂದು ಅಷ್ಟು ಹೊಡ್ರಿ, ನಿಮ್ಮಂತ ರೈತರು ಬೇಕು ಆಕ್ಚುಲಿ. ಸರಿಯಾಗಿ ಅದನ್ನ ನೋಡಿ ಮಾಡತಕ್ಕಂತ ರೈತರಿದ್ರೆ ಭಾರಿ ಒಳ್ಳೇದು. ಅಂದ್ರೆ ಹುಳ ಬಂದಾವ ಇಲ್ಲ ನೋಡಿದಾಗ ಇದ್ದಾಗ ಮಾತ್ರ ಒಂದ್ ಸಿಂಪಡಣೆ ಮಾಡ್ಬೇಕು. ಇನ್ನೊಂದ್ ಕೆಲಸ ಮಾಡಬಹುದ್ರಿ ಮಾರದ್ರಪ್ಪ, ಭಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನೀವು ಅಲ್ಲಿ ಒಂದು ಕೌಲು ಹೊಡೆದ್ರೆ ಟೊಂಗಿಗಳು ಪಂಟೆಗಳು ಏನಾರ ಹೊಲದಾಗ ಹಾಕಿರೋ ಒಂದ್ ಎಂಟತ್ತು ಕಡೆ, ಅವು ಅಕಸ್ಮಾತ್ ಪಕ್ಷಿಗಳು ಅದ್ರ ಮೇಲೆ ಬಂದ್ ಕೊಡ್ತಾವ. ಹುಳ ಬಂದು ಅಂದ್ರು ಮುಂದೆ ಬಂದು ಅಂದ್ರೆ ಅವು ಕಿಡಿಗಳನ್ನ ಅರ್ಸ್ಕೊಂಡು ಅರ್ಸ್ಕೊಂಡ್ ತಿನ್ಬಿಡ್ತಾವ. ಬೆಸ್ಟ್ ಪದ್ಧತಿ ಅದು. ರುದ್ರಪ್ಪ ಅವರು ಅಗದಿ ನೈಸರ್ಗಿಕ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ರುದ್ರಪ್ಪ ಅವರೇ. ತಾವು ಈಗ ಕಾಯಿಗಳು ಎಷ್ಟು ಅನಿಸ್ತಾವ ನಿಮ್ಮ ಇದ್ರ ಒಂದ್ ಗಿಡದೊಳಗೆ, ಎಷ್ಟು ನಿಮಗೆ ಖುಷಿ ಅನಿಸ್ತದ ಕಾಯಿಗಳ ಸಂಖ್ಯೆ ನೋಡಿದ್ರೆ? ಫುಲ್ ಕಾಯಿ ಸರ್. ತಳಿ ಯಾವ್ದ್ರಿ? ಯಾವ್ದೋ ಲೋಕಲ್ ಮನಿ ಗೀತನೆ. ತಳಿ ಗೊತ್ತಿಲ್ಲ ನಿಮ್ಗ? ಕಾಯಿಗಳು ಬಹಳಷ್ಟು ಹಿಡದ ಅಂತೀರಲ್ಲ, ಖುಷಿ ಆಯ್ತು. ಒಂಥರ ನಿಮ್ ಹೊಲಕ್ ಬಂದ್ ಭೇಟಿ ಕೊಡ್ತೀವ್ರಿ. ನಂಬರ್ ಹೇಳಿ. ಇರ್ಲಿ, ಏನ್ ಪ್ರಾಬ್ಲಮ್ ಇಲ್ಲ ರೈತ, ಎಲ್ಲ ರೈತರು ಒಂದೇ. ನಮ್ಗೆ ಇಂಥ ಬೆಳೆ ಬೇಕು ನಮ್ಗೆ. ನಿಮ್ ನಂಬರ್ ಹೇಳ್ರಿ. 9481 5393 5393 01 01. ದಯಮಾಡಿ ಯಾರು ಬೇರೆ ರೈತ ಬಾಂಧವ್ರು ಇದನ್ನ ಕೇಳಾಕತ್ತೀರಿ, ಅವ್ರ ನಂಬರ್ ದಯಮಾಡಿ ಬರ್ಕೊಡ್ರಿ. ಹೋಗಿ ನೋಡ್ರಿ ಹೆಂಗ್ ಮಾಡಾಕತ್ತಾರ ಅಂತ ಹೇಳ್ಬಿಟ್ಟು. ಈಗಿನ ಟೈಮ್ನಾಗ, ಈಗಿನ ಕಾಲದಾಗ ನಮಗ ಇಂಥವ್ರು ಬೇಕು ರೈತರು. ಅದಕ್ಕೆ ಕೃಷಿ ಇಲಾಖೆಯಿಂದ ತಮಗೆ ನಾವು ಧನ್ಯವಾದ ಅರ್ಪಿಸ್ತೀವ್ರಿ ಸರ್. ಇಲ್ಲ ಇಲ್ಲ, ಯಾಕಂದ್ರೆ ಇಂಥವ್ರು ಬೇಕು, ನಿಮ್ಮಂತ ಆಸಕ್ತಿ ಅಂತ ರೈತರು ಬೇಕು. ಆಮೇಲೆ ಸಾವಯವ ಒಂದು ಇಂಥ ಬೆಳಿ ದಿನ ಬೆಳಿಬೇಕು ತಿನ್ನಾಕ ನಮ್ಗೆ, ಹೌದಲ್ರಿ? ಅದಕ್ಕ ಮಹಾರುದ್ರಪ್ಪ ಅವ್ರ, ಈಗ ನೋಡ್ರಿ ಈಗಿನ ಸಮಯದೊಳಗೆ ಏನಾಗ್ತದ ಅಂತಂದ್ರ, ನಾವು ರಾಸಾಯನಿಕ ಹೊಡಿಲಿಲ್ಲಪ್ಪ ಅನ್ನುವಂಥದ್ದೊಂದು ಅದು ಒಳಗೆ ಒಳಗೆ ರೈತರಿಗೆ ಇರ್ತದೆ. ಎಲ್ಲಿ ನಾವು ಹೊಡಿಲಿಲ್ಲ ಅಂತಂದ್ರೆ ಹುಳುಗಳು ಬರ್ತಾವೇನೋ, ರೋಗ ಬರ್ತದೇನೋ ಅನ್ನುವಂತ ಒಂದು ಕಾಲದೊಳಗೆ ನೀವು ಅಗದಿ ನಿಶ್ಚಿಂತರಾಗಿ ಅದನ್ನ ಹಂಗೆ ನಿಸರ್ಗಕ್ಕೆ ಬಿಟ್ಟು ಬಿಟ್ಟಿರಲ್ಲ. ಇದು ಬಹಳ ಖುಷಿ ಕೊಡುವಂತಹದ್ದು, ಇದು ಮಾದರಿ, ಇದು ಎಲ್ಲ ರೈತರು ಫಾಲೋ ಮಾಡಬೇಕಾದಂತಹದ್ದು. ಏನ್ ಅವಶ್ಯದ ಅದನ್ನ ಅಷ್ಟೇ ಮಾಡುವಂತ ಒಂದು ಕೆಲಸ. ಅಡ್ಡಿಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ತಾವು. ವಿಷಮುಕ್ತವಾದಂತಹ ಒಂದು ಆಹಾರ ನಿಮ್ಮ ಹೊಲದೊಳಗೆ ತಯಾರಾಗ್ತಾ ಇದೆ. ಮತ್ತೆ ನೀವು ಅಗದಿ ಧೈರ್ಯದಿಂದ ಮಾಡಿರಲ್ಲ, ಇದು ಇದು ಹೆಂಗ್ ನಿಮ್ಗೆ ವಿಚಾರ ಬಂತಂತ? ಸರ್, ನಾ ಅವಾಗ ನಿಮ್ಗೆ ರೆಡಿ ಕೇಳ್ತೀರಿ, 24 ಗಂಟೆ ರೆಡಿ ಕೇಳ್ತೀನಿ. ಸಂತೋಷ. ನಂದು ಮತ್ತೊಂದ್ ಸರ್, ನವಣಿ ಬೆಳಿಬೇಕು ಅಂತ ಹೇಳದ ನಂದು. ಅದು ಮಷಿನ್ ಎಲ್ಲದ ಸರ್ ನಮ್ಗೆ ಅಕ್ಕಿ ಮಾಡಸಲ್ಲ? ಅಕ್ಕಿ ಮಾಡೋದು ಐತಲ್ ನಮ್ಮಲ್ಲೇ ಐತ್ರಿ, ಕಲಬುರಗಿ ಸಮೀಪ ಆಕೈತೇನ್ರಿ ನಿಮಗ? ಕಲಬುರಗಿ ಐತ್ ನೋಡ್ರಿ, ಬರ್ರಿ ಇಲ್ಲೇ ನಿಮ್ ಹುಮ್ನಾಬಾದ್ ರೋಡಿಗೆ ಐತೆ, ನಮ್ ಚೆಕ್ ಪೋಸ್ಟ್ ಆಳನ್ ಚೆಕ್ ಪೋಸ್ಟ್ ಹತ್ರ ಔಷಧ ಇದೆ, ಆಫೀಸ್ ಇದೆ, ಅಲ್ಲೇ ಬರ್ರಿ ಮಾಡಬಹುದು ನೀವು. ಅದನ್ನು ಇನ್ನೊಂದು ಮರದ್ರಪ್ಪ ಸರ್, ಇವನ್ ನೀವೇನ್ ತೊಗರಿ ಬೆಳಿತಾರಲ್ಲ, ತೊಗರಿ ತಗೊಂಬಂದಿ ಬೆಳೆದ್ ಮಾಡ್ಕೊಂಡು ಹೋಗೋದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಾಗ. ಅದನ್ನು ಎಲ್ಲ ಅದಾವ, ಏನ್ ಬೇಕ್ರಿ ಎಲ್ಲ ಮಷಿನ್ ಸಿಗ. ಅಂದ್ರೆ ಏನ್ ನೀವು ಸಾವಯವದಾಗ ತೊಗರಿ ಬೆಳಿದಿರಲ್ಲ, ಬೆಳಿ ಅಷ್ಟೇ ನಾವು ಬೇಕಲ್ಲ ಒಳ್ಳೆ ಬೆಳಿ, ಒಳ್ಳೆ ಬೆಳಿ ಬೇಕು, ಅದನ್ನು ಮಾಡ್ಕೊಂಡು ಹೋಗ್ಬೋದು ನೀವು. ಆಯ್ತಾಯ್ತು, ನಮಸ್ಕಾರ. ಒಳ್ಳೇದು, ನಮಸ್ಕಾರ, ಧನ್ಯವಾದ. ನಿಮ್ಮ ವಿಚಾರಗಳನ್ನು ಕೇಳಿ ಬಹಳ ಖುಷಿ ಆಯ್ತು ಮಹಾರುದ್ರಪ್ಪ ಅವರೇ. ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಹೇಳ್ರಿ ಈ ರೀತಿ ನಾವು ಮಾಡ್ತಾ ಇದೀವಿ, ನೀವು ಫಾಲೋ ಮಾಡ್ರಿ ಅಂತ ಹೇಳಿ. ಒಳ್ಳೇದು, ಧನ್ಯವಾದ. ಇನ್ನೊಂದು ಕರೆ ಅದ ನಮಗೆ ತೋರೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು ಹೇಳ್ರಿ? ಸರ್, ನಾವು ಕಾಲ್ಗಿ ತಾಲೂಕು ಗೋಟ್ರು ಗ್ರಾಮದಿಂದ ಶಿವರಾಜ್ ಮಾತಾಡುತ್ತೇವೆ ಸರ್. ಶಿವರಾಜ್ ಅವರು, ಏನ್ ಏನ್ ವಿಚಾರದ ಕೇಳ್ರಿ ಅನಸೂಯ ಮೇಡಮ್ ಅವರಿದ್ದಾರೆ, ತೆಗ್ಗಳಿ ಸರ್ ಇದ್ದಾರೆ. ಓಕೆ ಮೇಡಮ್ ಅವರಿಗೂ ಕೂಡ ಮತ್ತೆ ಸರ್ ಕೂಡ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಂದ್ರೆ ಮೇಡಮ್, ಈಗ ಕಡ್ಲಿಯಲ್ಲಿ ಮೇಡಮ್ ಸ್ವಲ್ಪ ನಮ್ಗೆ ಒಣಗೋಗ್ತದೆ ಮತ್ತೆ ಹುಳ ಆಗ್ತದೆ ಮೇಡಮ್. ಕಡ್ಲಿ ಕಡ್ಲಿನಾ? ಹಾ ಮೇಡಮ್. ಯಾವ ತಳಿ ರೀ ಅದು ಮೇಡಮ್? ಇದು ಮೇಡಮ್ ಇದು ಬಾರಿಕ್ ಮೇಡಮ್, ಬಾರಿಕ್ ಕಡ್ಲಿ ಸರ್, ದಮ್ಮನ್ ಕಡ್ಲಿ ಬರುತ್ತಲ್ಲ. ಅದೇ ಎಲ್ಲಿ ತಂದ್ರೆ ಬೀಜ? JJ11 ಅಥವಾ ಯಾವ್ದು ಅಂತ ಬೀಜ? ಹಾ ಸರ್, ಎಲ್ಲ ಇವು ಬೀಜ ಸರ್, ಮಾಮೂಲಿ ಕಡ್ಲಿ ಬೀಜ ಸರ್. ಹಾ ಹಾ, ಕರೆಕ್ಟ್. ಈಗ ಏನ್ ಮಾಡ್ಬೇಕು ಅಂದ್ರೆ ನೀವು ನೋಡ್ಬೇಕ್ರಿ, ಇಲ್ಲಿ ಒಣಗಾಕತಿತ್ತು ಅಂತಂದ್ರ ಕೆಳಗ ಹುಳದಿಂದ ಒಣಗಲಾತೈತಿವೋ ಏನೋ ರೋಗ ಆಗಿ ಒಣಗಲಾಗತೈತಿ ನೋಡ್ಬೇಕು ಮೊಟ್ಟ ಮೊದ್ಲಿಂದ. ಗೊತ್ತಾಗ್ತಿಲ್ಲ ಅಂದ್ರೆ ಸರಳ ರೀ, ಏನಿಲ್ಲ. ನೀವು ಅಲ್ಲಿ ಎಲ್ಲಿ ಒಣಗೈತಲ್ರಿ, ಅಲ್ಲಿ ಗಿಡದ ಕೆಳಗ ಒಂದ್ ಸ್ವಲ್ಪ ಮಣ್ಣಿಂಗ್ ಕೆದ್ರೆ ನೋಡ್ಬೇಕು. ಹುಳ ಇದ್ದು ಅಂದ್ರೆ ಕಾಣಿಸ್ತಾವ ನಿಮ್ಗೆ. ಹುಳ ಇರ್ಲಿಲ್ಲ ಹಂಗೆ ಬೇರೆ ಇದು ಇತ್ತಪ್ಪ ಅಂದ್ರೆ ರೋಗ ಆದಂಗ್ರಿ ಅದು. ಹೌದಾ ಸರ್? ಮತ್ತೆ ಇನ್ನೊಂದೇನಂದ್ರೆ, ಸಮಾಜ ಕಲ್ಯಾಣ ಇಲಾಖೆ ಕೇಳ್ಬೇಕ್ರಿ, ನಮ್ದು ಸಮಾಜ ಕಲ್ಯಾಣ ಇಲಾಖೆ ಅಲ್ಲ. ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಒಂದ್ಸಲ ಭೇಟಿ ಆಗ್ರಿ, ಭೇಟಿ ಆದ್ರೆ ಕೇಳ್ಬೋದು. ಅಲ್ಲಿ ನಿಮ್ ಕೃಷಿ ಇಲಾಖೆ ಕಡೆ ಏನೂ ಸಿಗಲ್ಲ ಸರ್, ನಮ್ ಸೌಲಭ್ಯ ಸರ್, ಸೌಲಭ್ಯ ಏನ್ ಸೌಲಭ್ಯ ಬೇಕು ಹೇಳಿ ಸರ್. ನಿಮ್ಗೆ ಏನ್ ಬೇಕು ನಮ್ಮಲ್ಲಿ? ಕೃಷಿ ಇಲಾಖೆ ಅಂದ್ರೆ ಕೃಷಿ ಯಂತ್ರೋಪಕರಣ ಸಿಗ್ತಾವೆ, ಆರೋಗ್ಯದಾಗ ಔಷಧಗಳು ಸಿಗ್ತಾವೆ, ಬೀಜ ಸಿಗ್ತಾವೆ, ಅರಸ್ಕೆ ಕೋರಿ ಸಿಗ್ತಾವ್ ಮೇಡಮ್. ರೇಟ್ ಎಷ್ಟು ಮತ್ತೆ ಇಲ್ಲಿ ಅಲ್ಲೇ ಹೋಗಿ ಕೇಳ್ರಿ, ರೇಟ್ ಗೊತ್ತಾಗಲ್ಲ ನಮ್ಗೆ. ಇಲ್ಲಿ ರೇಷನ್ ಪಕ್ಕ ಸಬ್ಸಿಡಿ ಒಳಗೆ ಕೊಡ್ತಾರೆ ನಿಮಗೆ. ಅದು ಕರೆಕ್ಟ್ ಮೇಡಮ್, ಸಬ್ಸಿಡಿ ಆಗಿ ಹೋಗ್ತೇವೆ ಕಾಳಗಿ ತಾಲೂಕಿನಲ್ಲಿ. ಅಲ್ಲ ನಿಮ್ ಕಡೆ ಏನೋ ಸರ್ ಸಪೋರ್ಟ್ ಮಾಡೋದು, ನಾವು ಬ್ಲೈಂಡ್ ಇದೀವಿ ಮೇಡಮ್, ನಾವು ಟೋಟಲಿ ಬ್ಲೈಂಡ್ ಇದೀವಿ. ಹೌದಾ? ನಿಮ್ ನಂಬರ್ ಕೊಡ್ರಿ ನಂಗೆ. ನಾವು ನಂಬರ್ ಸರ್ ಕೊಡ್ತೀನಿ ಮೇಡಮ್, ನಾನು ನಂಬರ್ ತಗೋರಿ. 7 0 ಒಂದ್ ನಿಮಿಷ ಹೇಳ್ರಿ. 7 0 7 0 2 2 ಓಕೆ. 9611 5 7 5 7 ನಮ್ಮ ಅಧಿಕಾರಿಗಳು ನಿಮ್ಗೆ ಮಾತಾಡ್ತಾರೆ. ಇಲ್ಲ ಇಲ್ಲ, ನಿಮಗ್ ಧನ್ಯವಾದಗಳು. ನೀವು ಅಷ್ಟು ಒಂದು ಬ್ಲೈಂಡ್ ಇದನ್ನು ಒಂದು ನೀವು ಒಕ್ಕಲ್ತನ ಮಾಡಕತ್ತಿರ ಅದು ಖುಷಿ ಐತಿ ನಮಗ. ಇಲ್ಲ ಮೇಡಮ್, ಯಾಕೆ ನಮ್ದು ಹಂಗಾಗಿ ಅದಕ್ಕೆ ಕೇಳಿದೆ ಮೇಡಮ್. ನಿಮ್ಮಂತ ರೈತರು ಬೇಕು ನಮಗ. ಓಕೆ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್. ಒಳ್ಳೇದು ಒಳ್ಳೇದು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮ್ಮ ನಮ್ಮ ರೈತರಿಗೆ ಮುಖ್ಯವಾಗಿ ಸೌಲಭ್ಯಗಳು, ಅದರ ಜೊತೆಗೆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ, ಆಮೇಲೆ ಬೇರೆ ಬೇರೆ ಸನ್ನಿವೇಶದೊಳಗೆ ಯಾವ ರೀತಿಯಾದಂತಹ ಒಂದು ಕಾರ್ಯ ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋದು ಮೇಡಮ್ ಅವರು ಏನು ತಾವು ಹೇಳ್ತಾರೆ ಸರ್? ಇವಾಗ ಎಲ್ಲ ರೈತ ಬಾಂಧವರು ಏನಿದೆ ಸರ್, ಏನು ಸಾಮಾನ್ಯ ರೈತ ಬಾಂಧವರು ಏನಿದ್ದಾರೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ಸರ್ ಎಲ್ಲಾ ರೈತರಿಗೆ, ಎಲ್ಲಾ ಒಂದು ಸಾಮಾನ್ಯ ರೈತರಿಗೆ, ನಮ್ಮಲ್ಲಿ ಬಿತ್ತು ಕೂರಿಗೆ ಇರ್ಬೋದು ಸರ್, ರಾಶಿ ಮಷಿನ್ ಇರ್ಬೋದು, ರೈತರಿಗೆ ಏನ್ ಬೇಕು ಇಂಪ್ಲಿಮೆಂಟ್ಸ್ ಎಲ್ಲವನ್ನೂ ರಿಯಾಯಿತಿ ದರದೊಳಗೆ ಸಿಗ್ತಾವ ಸರ್. ಅದಕ್ಕೆ ರೈತ ಬಾಂಧವರು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮಗೆ ಏನ್ ಬೇಕು ಅಂತ ಕೇಳ್ಬೇಕು ಸರ್. ಅದು ನಮ್ಮಲ್ಲಿ ಏನಿದೆ ಅಂತಲ್ಲ, ನಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಉತ್ತರ ಬರ್ತದೆ ಸರ್. ಅದನ್ನ ಅಂದ್ರೆ ಎಲ್ಲಾ ಟೈಪು ಸಿಗುತ್ತಾವ. ಇವನ್ ಕೆಲವೊಂದು ರೈತ ಬಾಂಧವರಿಗೇನು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿನಂದಲ್ಲ ಸರ್, ಈಗ ಬೆಳೆ ಒಡಿ ಮಷಿನ್ ಇರ್ಬೋದು ಸರ್, ಆಮೇಲೆ ಖಾರ ಕುಟ್ಟು ಮಷಿನ್, ಹಿಟ್ಟಿನ ಗಿರಣಿ, ಅದೇ ರೀತಿಯಾಗಿ ಈಗ ಭತ್ತ ಬೆಳೀತಿದ್ರೆ ಭತ್ತದ ಗಿರಣಿಗಳು ಸರ್, ಸಣ್ಣ ಸಣ್ಣ ಸಣ್ಣ ಸಣ್ಣ ಸಣ್ಣ ಸಣ್ಣ ಒಂದು ಗುಡಿ ಕೈಗಾರಿಕೆ ಮಾಡ್ಕೊಳ್ಳೋ ಸಲುವಾಗಿ ರೈತರಿಗೆ ಎಲ್ಲ, ಬಟ್ ಅವ್ರು ರೈತರು ಇರ್ಬೇಕಷ್ಟೇ ಸರ್, ಅವ್ರನ್ನ FID ಹೊಂದಿರಬೇಕು. ಅವ್ರು ಹೋಗ್ಬಿಟ್ಟು ನಮ್ಮ ಕೃಷಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರೆ 100% ನಾವು ಸಹಾಯ ಮಾಡ್ತೀವಿ ಸರ್. ಅದಕ್ಕೆ ಎಲ್ಲ ರೈತ ಬಾಂಧವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು ಅಂತ ಅವ್ರಿಗೆ ಒಂದು ಕಳಕಳಿಯಿಂದ ಕೇಳ್ಕೊತೀವಿ ಸರ್. ಇಲ್ಲಿ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಏನು ಮಾಡಬೇಕು ಅನ್ನುವಂತ ಒಂದು ಸಂದರ್ಭ ಅಂದ್ರೆ ಸಂದೇಹ ಬಂತು ಅಂತಂದ್ರೆ ಸೀದಾ ರೈತ ಸಂಪರ್ಕ ಕೇಂದ್ರ ಅದ ಅಂತ ಹೇಳಿ ತಿಳ್ಕೊಬೇಕು. ತಮ್ಮ ಸುತ್ತಮುತ್ತಲ ಹೋಗಿ ತಮಗೆ ಯಾವ್ದು ಸಮೀಪದ ಯಾವ ಪರವಿದೊಳಗೆ ತಾವು ಬರ್ತಾ ಇದೀವಿ ಅಲ್ಲಿ ಹೋಗಿ ಭೇಟಿ ಆದ್ರೆ ಎಲ್ಲ ವ್ಯವಸ್ಥೆ. ಬಹಳ ಒಳ್ಳೇದು. ಈಗ ಒಂದು ಕರೆ ಅದ ನಮಗೆ ತಗೋಣ. ಹಲೋ, ಆಕಾಶವಾಣಿ. ಹಲೋ ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಸರ್, ಇಲ್ಲಿ ಕುಂಸಿಯಿಂದ ಕುಂಸಿ ಸಮೇತ ಮಾತಾಡ್ತಾರೆ ಸರ್. ಹಲೋ ಹಲೋ, ಕುಂಸಿಯಿಂದ ಯಾರು ಮಾತಾಡೋದ್ರಿ? ಕುಂಸಿ ಶಿವಕುಮಾರ ಸ್ವಾಮಿ ಅಂತ ಮಾತಾಡೋದು ಸರ್. ಶಿವಕುಮಾರ ಸ್ವಾಮಿ ಅವ್ರು ಮಾತಾಡ್ತಾ ಇದ್ರಿ, ಹೇಳ್ರಿ ಶಿವಕುಮಾರ ಸ್ವಾಮಿ ಅವ್ರ ಏನು ತಮ್ಮ ವಿಚಾರ? ನಮಸ್ಕಾರ ಸರ್, ಯಾವಾಗ ದಿನನಿತ್ಯ ನಿಮ್ ಕಾರ್ಯಕ್ರಮ ಕೇಳ್ತಾರೆ. ಸಂತೋಷ. ಹೌದು ಸರಿ ಮಾಡಿದಾರೆ, ಅದು ಜರ ಹಳ್ಳದಡಿ ಹೊಲ ಇದ್ರಿ, ನೆನೆ ಉದುರಿದ್ರಿ, ಅದು ನೀರ್ ಬಿಡು ಅಂದ್ರೆ ಬೇರೆದ್ರ ಬಲ್ಲಿ ತಗೊಂಡ ಕಷಿ ಅಂದ್ರೆ ನೀರ್ ಬಿಟ್ಟಿದ್ದಾರೆ, ನೆನೆ ಬಿಟ್ಟಿದ್ದಾರೆ ಸರಿಯಾಗಿ. ವೆರಿ ಗುಡ್. ಅದು ನಮ್ಗೆ ಜನರ ಶಾಶ್ವತವಾಗಿ ಬೇರೆದ್ರ ಬಲ್ಲಿ ತಗೊಂಡು ನೀರ್ ಬಿಟ್ಟಿದ್ರೆ ಅಚ್ಚಗಡಿ ಇಚ್ಚಗಡಿ ಹೊಲ ಐತ್ರಿ, ನಡುವರ್ಗ ಹಳ್ಳ ಐತ್ರಿ, ಅದು ನಿಮ್ಗೆ ಅನುಕೂಲ ಆಗಿ ಏನ್ರೆ ಒಂದ್ ಕೃಷಿ ಉಂಡ ಬಾಯಿಗೆ ಏನ್ರ ಅನುಕೂಲ ಸಣ್ಣ ಚಿಕ್ಕ ಬಾಯಿ ಮಾಡಬಹುದು ಅಂತ ಅನ್ಸ್ಕೊಳ್ತಾರೆ. ಅದಕ್ಕೇನ್ರ ಕಲಬುರಗಿ ತಾಲೂಕು, ಕಲಬುರಗಿ ತಾಲೂಕು ಅಲ್ಲ. ಈಗ ಆಲ್ರೆಡಿ ತಮ್ಮ ಹೇಳಿದೆವು ನಾವು, ಕೃಷಿ ಹೊಂಡ ಮಾಡ್ಕೊಡ್ರಿ ನಮ್ ಕೃಷಿ ಇಲಾಖೆಯಿಂದ. ಅಲ್ಲ ನಿಮ್ ಬಾಬಾರ ಹೆಸರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ ನೀವು. ಯಾವ ಹೋಬಳಿ ಬರ್ತೀವಿ, ಬೀಜ ಎಲ್ಲಿ ತಗೋತೀರಿ ನೀವು? ಅವರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ, ಅಲ್ಲಿ ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು ಅಧಿಕೃತ ಆಫೀಸರ್ ಇರ್ತಾರೆ, ಹೋಗ್ಬಿಟ್ಟು ನಾವು ಕೃಷಿ ಹೊಂಡ ಹುಡ್ಕೋಬೇಕು ಅಂತ ಹೇಳಿ ಮಾಡಿಸ್ಕೊಡ್ತಾರೆ ನಿಮ್ಗೆ, ಏನ್ ಪ್ರಾಬ್ಲಮ್ ಇಲ್ಲ. ಅವ್ರ ಡಾಕ್ಯುಮೆಂಟ್ ಎಲ್ಲ ಹೇಳ್ತಾರೆ ನಿಮಗ, ನಿಮ್ ಬಾಬಾರ್ದು ಹೊಲದ ಹೆಸರಲ್ಲೇ ಪಾಣಿ ತಗೊಂಡು ಹೋಗ್ರಿ, ಅವ್ರ ಬ್ಯಾಂಕ್ ಪಾಸ್ ಪುಸ್ತಕ, ಆಮೇಲೆ ಅವ್ರ ಆಧಾರ್. ಯಾಕಂದ್ರೆ ಕೃಷಿ ಮೇಲೆ ನಮ್ಗೆ ಬಹಳ ಇದ್ರ ಮೇಲೆ ಕಾಯಿಸ್ರಿ. ಅಲ್ಲ ಮಾಡ್ರಿ ಮಾಡ್ರಿ, ನಾ ಹೇಳ್ತಿದ್ದಲ್ಲ 100% ಮಾಡಿ. ಅದೇ ನೋಡ್ರಿ, ಅದು ಏನ್ರ ಈ 8 ವರ್ಷದಿಂದ ಬರೀ ಜೋಳನೆ ಬೆಳಿತಿದ್ರಿ, ಈ ವರ್ಷ ತೊಗರಿ ಹಾಕಿದಾರೆ, ಐನ್ ತೊಗರಿ ಏನಾಯ್ತು ಹೂವ ಉದ್ರ ಬಿಟ್ಟಿದ್ರಿ. ಹೋ ಸರಿ, ನೀವು ಅಂದ್ರಿ ಒಂದರ ನೀರು ಬಿಟ್ರಿ ಅಂದ್ರೆ ಬೇರೆದ್ರ ಬಳಿ ತಗೊಂಡು ನೀರು ಬಿಟ್ರಿ, ಜರ ಬರ್ಚಾಯ್ ಕಾಯ್ತು, ಕ್ಲೈಮೇಟ್ ಜರ ಸರಿಯಾಗಿ ಇರೋದ್ರಿಂದ ಒಂದರ ಹೂ ನೆನಿ ಕಾಣಲ್ತಾರಿ. ಅದೇ ಇದು ಮತ್ತೊಂದು ವರ್ಷ ಮತ್ತೊಬ್ಬರ ಬೆಳೆ ಬೇಡದೇನು, ಇದು ಜರ ಹಳ್ಳದಡಿ ಯಾವಾಗ ಜೋಳಕ್ಕದ ನೀರ್ ಬೇಕಾಗ್ತಾರೆ, ಅದಕ್ಕಾಗಿ ನೀರ್ ಅವರಿ. ನೀರೇನು ಎಷ್ಟಿಲ್ರಿ, ಒಂದು 10-15 ಫೀಟ್ ಹೊಡೆದ್ರೆ ಸಾಕ್ರಿ ನೀರ್ ಬರ್ತವ್ರಲ್ಲಿ. ಅದೇ ನಮ್ಮ ಹತ್ರ ಏನೈತಿ, ನೀವು ಕೃಷಿ ಹೊಂಡ ಹೊಡ್ಕೊಡ್ರಿ ಆಗುತ್ತೆ ನಿಮ್ಗ. ಹೌದ್ರ, ಕೃಷಿ ಹೊಂಡ ಮಾಡ್ಕೊಡ್ರಿ, ಹೆಲ್ಪ್ ಆಗೈತಿ. ಥ್ಯಾಂಕ್ಸ್ ಮೇಡಮ್. ಶಿವಕುಮಾರ್ ಅವ್ರೆ, ಒಂದು ಕೇಳ್ತೀನಿ ನಿಮಗ, ಈಗೇನು ವಿಜ್ಞಾನಿಗಳು ಹೇಳಿದ್ರೆ ನೀರ್ ಬಿಡು ಅಂತ ಹೇಳಿ, ನೀರ್ ಬಿಟ್ಟ ಮೇಲೆ ಏನ್ ಬದಲಾವಣೆ ಆಯ್ತು ನಿಮಗೆ, ನಿಮಗ್ ಬರೋಬರಿ ಅನಿಸ್ತದೆ ಸರ್? ಪೂರಾ ಅದು ಕರಗಾಗ್ಬಿಟ್ಟಿದ್ರಿ, ಈಗ ಬರ್ಚೇಕ ನೆನಿ ಹೂವ ಆಗೈತ್ರಿ ಸರ್. ಬಹಳ ಸಂತೋಷದ ವಿಷಯ ನೋಡ್ರಿ. ಈಗ ಅಂದ್ರೆ ಏನು, ನಾಳೆ ನಾಡಿದ್ರು ಜರ ಎಣ್ಣೆ ಹೊಡಿಬೇಕಲ್ತೇನ್ರಿ. ಕಾರ್ಬನ್ ಡೈಜಿಮ್ ಇದು ಇನ್ನು ಏನು ಅಂದ್ರಲ್ರಿ, ಯಾವ್ದು ಹೂವ ಉದ್ರಲಾರ ಎಣ್ಣೆ ಅಂತ ಅವ್ರದಕ್ ಸಿಕ್ತಾರ ಸರ್? ನಮ್ಮ ರೈತ ಸಂಪರ್ಕ ಸಿಕ್ತೈತಿ ನೋಡಿ ಕಾರ್ಬನ್ ಡೈಜಿಮ್ ಐತಲ್ಲಿ. ಯಾಕಂದ್ರೆ ಅಲ್ಲಿ ನಾವು ಗುಲ್ಬರ್ಗ ಕೇಳಿದ್ರಿ, ಕೇಳದ ಎಲ್ಲಾರು 1600 ರೂಪಾಯಿ ಹೇಳಲ್ತಾರೆ. ಅದಲ್ಲ ಹಂಗೆ ಆಗ್ಬೇಕು ನೋಡ್ರಿ, ನೀವು ಯಾವಾಗ್ಲೂ ಏನ್ ಮಾಡ್ಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಆಗ್ಬೇಕು ಮೊದಲು. ಸಬ್ಸಿಡಿ ಒಳಗೆ ನಿಮ್ ಸಂಬಂಧ ಸಾಕಷ್ಟು ಔಷಧಿಗಳು ಇರ್ತವೆ. ಕಾರ್ಬನ್ ಡೈಜಿಮ್ ಪ್ಲಾನ್ ಆಫ್ ಎಕ್ಸ್ ಎರಡು ನೆನ್ಪಿಟ್ಕೋರಿ, ನೆನ್ಪಿಟ್ಕೊಂಡು ಸಿಂಪರಣೆ ಮಾಡಿ. ನಮಸ್ಕಾರ, ಒಳ್ಳೇದು ಶಿವಕುಮಾರ್ ಅವರು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಸರ್, ನಿಮಗೆ ನಿಮ್ ಕಾರ್ಯಕ್ರಮ ಯಾವಾಗ ಕೇಳ್ತಾ ಇರ್ತಾರೆ. ಒಳ್ಳೇದು ಒಳ್ಳೇದು. ಏನು ಸಂತೋಷ ಅಂತಂದ್ರೆ ನಮ್ಮ ರೈತರು ಜಾಗೃತರಾಗಿ ಏನು ಫೋನ್ ಮಾಡಿದ್ರಿ. ಈಗ ನಾವು ಮೊದಲ 10-15 ವರ್ಷ ಏನ್ ಮಾಡಿದ್ದೀರಿ ಸರ್? ಮಾಡಿ ಈಗ ದಿನಾಲ್ರಿ ನಿಮ್ ರೇಡಿಯೋ ಕೇಳಲ್ದ್ರೆ ನಮ್ಗೆ ಸಮಾಧಾನ ಆಗಲ್ರಿ. ಒಳ್ಳೇದು ಒಳ್ಳೇದು. ಅಂದ್ರೆ ವೈಜ್ಞಾನಿಕ ಮಾಹಿತಿ ಏನದಲ್ಲ ಅದನ್ನ ತಗೊಂಡು ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ರಲ್ಲ, ಇದು ಸಂತೋಷ ಕೊಡುವಂತದ್ದು. ಅದ್ರ ಸಲುವಾಗಿ ಇರುವಂತದ್ದು ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಯಾರು ರೇಡಿ ಕೇಳ್ತಾರಲ್ರಿ ಆದ್ರೆ ರೈತರ್ ಲಾಸ್ ಇಲ್ಲ ಅಂತ ಹೇಳ್ತೀನಿ. ಒಳ್ಳೇದು, ಬಹಳ ದೊಡ್ಡ ಮಾತು ಹೇಳಿದ್ರಿ, ಬಹಳ ಖುಷಿ ಆಯ್ತು. ನಿಮ್ಮ ಸುತ್ತಮುತ್ತಲು ನಿಮ್ಮ ರೈತರಿಗೆ ಸ್ನೇಹಿತರಿಗೆ ಇದನ್ನೆಲ್ಲ ಹೇಳ್ರಿ. ನನಗೆ ಆಲ್ಮೋಸ್ಟ್ ಎಲ್ಲ ನನಗೆ ಎಲ್ಲರ ಸಿಕ್ಕಂಗೆ ಎಲ್ಲರೂ ಕೇಳ್ತಾ ಇರ್ತಾರೆ, ಮಳಿ ಹೆಂಗದಾರಿ ಸ್ವಾಮಿ, ಇವತ್ತ ಮಳಿ ಹೆಂಗದಾರಿ ಅಂತ ಕೇಳ್ತಾರೆ. ಇವತ್ತಿನ ವಾತಾವರಣ ಹೆಂಗಾಗ್ಬಿಟ್ಟದ ಊರಾಗ, ನಾ ಎಲ್ರಿಗೂ ಕುಂತ ಎಲ್ರು ನಮ್ ಫಸ್ಟ್ ಮಾತು ಕೇಳೋದು ಅದೇ ನಂದು. ಅದಕ್ಕೆ ಇವತ್ತು ಹೇಳ್ಯಾರಪ್ಪ ಇಷ್ಟು ಹೇಳ್ಯಾರ 60-70 ಬಂದ್ರೆ ತುಂತರ್ ಬರ್ಬೋದು, ಇಲ್ದಿರ ಇಲ್ಲ. ಕ್ಲೈಮೇಟ್ ಮಾಡ್ರಿ, ಒಳ್ಳೆ ಮಾಡದ, ಒಳ್ಳೆ ಕ್ಲೈಮೇಟ್ ಅದ, ಜೋಳಕ್ಕೆ ಕಳ್ಳಿಗೆ ಅಂತ ಹೇಳ್ತೀನಿ. ಸಂತೋಷ ಅಡ್ಡಿ ಇಲ್ಲ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ಇವತ್ತು December 5 ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಸರ್, ಕರೆಕ್ಟಾ? ಅದಕ್ಕೆ ಎಲ್ಲಾ ರೈತ ಬಾಂಧವರು ಮಣ್ಣಿಂದೇ ಎಲ್ಲ ನಿಮಗ, ಕರೆಕ್ಟಾ ಸರ್? ಹೌದಲ್ರಿ, ನಾವು ಮಣ್ಣು ಮುಖ್ಯ ಬೇಕು ನಮಗ. ಮಣ್ಣಿದ್ರೆ ಎಲ್ಲ, ಮಣ್ಣಿರ್ಲಿಕ್ಕಂದ್ರ ಏನೂ ಇಲ್ಲ ಸರ್. ಅದಕ್ಕೆ ದಯಮಾಡಿ ಎಲ್ಲ ರೈತ ಬಾಂಧವರು ತಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನು ಕೈಕೊಳ್ಬೇಕು, ಸಾವಯವ ಗೊಬ್ಬರವನ್ನು ಹಾಕಬೇಕು ಅಂತ ಎಲ್ಲರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಸರ್. ಇಲ್ಲ, ಬಹಳ ಒಳ್ಳೆಯ ವಿಚಾರವನ್ನ ತಾವು ನೆನಪು ಮಾಡಿದ್ರಿ. ಇದು ಅದು ಯೋಗ ನೋಡಿ, ಇವತ್ತಿನ ಕಾರ್ಯಕ್ರಮಕ್ಕೆ ವಿಶ್ವ ಮಣ್ಣಿನ ದಿನಾಚರಣೆ ಬಂದಿದೆ. ಇಡೀ ಜಗತ್ತಿನೊಳಗೆ ಇವತ್ತಿನ ದಿವಸ ಮಣ್ಣಿನ ಬಗ್ಗೆ ನಾವು ಕಾಳಜಿ ವಹಿಸಬೇಕಾದಂತಹ ಒಂದು, ಅದ್ರ ಬಗ್ಗೆ ಬಹಳಷ್ಟು ನಾವು ತತ್ಪರರಾಗಿ ಗಂಭೀರವಾಗಿ ಯೋಚನೆ ಮಾಡಿ. ಯಾಕಂತಂದ್ರೆ ಮಣ್ಣಿಲ್ಲದೆ, ತಾವು ಹೇಳ್ದಂಗೆ ಮಣ್ಣಿಲ್ಲದೆ ಜೀವನ ಇಲ್ಲ. ಮಣ್ಣಿಗೆ ಇವತ್ತು ಹೆಂಗ್ ಪರಿಸ್ಥಿತಿ ನಾವು ತಂದಿಟ್ಟಿದೀವಿ ಅಂತಂದ್ರೆ, ರಾಸಾಯನಿಕಗಳನ್ನೆಲ್ಲ ಬಳಸಿ ತಮಗೆಲ್ಲ ಗೊತ್ತಿರುವಂತದ್ದು, ಜೀವನ ಇರಲಾರದಂತಹ ಒಂದು ಸನ್ನಿವೇಶ ಆಗಿದೆ. ಈಗ ನೋಡ್ರಿ, ವೈಜ್ಞಾನಿಕವಾಗಿ ನಾವು ಮಾತಾಡೋದಾದ್ರೆ ಮಣ್ಣಿನ ಬಗ್ಗೆ ತೆಗ್ಗಳಿಯವರೇ, ಈಗ ಮಣ್ಣು ಜೀವಂತ ಅನ್ನೋದಕ್ಕೆ ಏನೇನು ಕಾರಣಗಳದಾವ, ಮಣ್ಣು ಜೀವಂತಿಕೆಯನ್ನು ಕಳ್ಕೊಂಡದ ಅನ್ನೋದಕ್ಕೆ ಏನೇನು ಕಾರಣಗಳದಾವ, ಅದನ್ನ ನೀವು ನಮ್ಮ ರೈತರಿಗೆ ಒಂದೆರಡು ಮಾತು ಹೇಳಿದ್ರೆ ಬಹಳ ಒಳ್ಳೇದಾಗ. ಕರೆಕ್ಟ್ ಆಗಿ ಕೇಳಿದ್ರಿ ಸರ್. ಈಗ ಮಣ್ಣು ಪ್ರಮುಖವಾಗಿ ನಮ್ದು ಭೂಮಿಯ ತಾಯಿ ಅಂತಾನೆ ಹೇಳ್ತೀವಿ, ಹಳೆಯ ಅನಾದಿ ಕಾಲದಿಂದಲೂ ಭೂಮಿ ತಾಯಿ ಜೀವಂತವಾಗಿ ಇರ್ತಕ್ಕಂತ ಮಣ್ಣು. ಅದಕ್ಕೆ ನಾವು ಒಂದು ಹೇಳ್ತಾರೆ, ಒಂದು ಜೋಳದ ಕಣದಷ್ಟು ನಾವು ಮಣ್ಣು ತಗೊಂಡೇವಪ್ಪ ಅಂತಂದ್ರೆ ಅದರೊಳಗೆ ಅನೇಕ ನಮಗೆ ಸೂಕ್ಷ್ಮಾಣು ಜೀವಿಗಳು ಸಿಗ್ತವೆ. ಪ್ರಮುಖವಾಗಿ ನೈಸರ್ಗಿಕದಿಂದ ಇರತಕ್ಕಂಥ ಸಾರ್ವಜನಿಕ ಹಿಡಿದಿಟ್ಕೊಂಡು ಬೆಳೆಗೆ ಒದಗಿಸುವಂತ ಸೂಕ್ಷ್ಮಾಣು ಜೀವಿಗಳು ಸಿಗ್ತವೆ, ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಸಿಗ್ತವೆ, ಆಮೇಲೆ ದಂಡಾಣುಗಳು ಹೇಳ್ಬೋದು ಸರ್, ಆಮೇಲೆ ಅನೇಕ ಮೈಕ್ರೋರೈಸಾಗಳು ಸಿಗ್ತವೆ ಅಂದ್ರೆ ಶಿಲೀಂಧ್ರಗಳು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಶಿಲೀಂಧ್ರ ಸಿಗ್ತವೆ, ಆಕ್ಟಿನೋಮೈಸಿಡ್ಸ್ ಸಿಗ್ತವೆ. ಒಂದೇ ಒಂದು ಜೋಳದ ಕಾಳದಷ್ಟು ಮಣ್ಣದೊಳಗೆ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಸಿಗ್ತವೆ ಸರ್. ಅದಕ್ಕಾಗಿ ಇವು ಕಣ್ಣಿಗೆ ಕಾಣಲಾರ್ದಂತವು. ಇನ್ನು ಕಣ್ಣಿಗೆ ಕಾಣುವಂತವು ಅಂತಂದ್ರೆ ನಮ್ಮ ಎರೆಹುಳುಗಳು ಇರ್ತವೆ, ಸೆಂಟಿಪೇಡ್ಗಳು ಇರ್ತವೆ, ಸಹಸ್ರಪದಿಗಳು, ಅವು ಎಲ್ಲ ಕೂಡ ಭೂಮಿಯ ಫಲವತ್ತತೆ ಹೆಚ್ಚು ಮಾಡತಕ್ಕಂಥ ಕೆಲಸ ಮಾಡ್ತವೆ ಸರ್. ಅದಕ್ಕೆ ಯಾವಾಗ್ಲೂ ಜೀವಂತವಾಗಿ ಇರ್ತಕ್ಕಂಥ ಒಂದು ಮಣ್ಣು ಅಂತ ಹೇಳ್ಬೋದು ಸರ್. ಈ ಮಣ್ಣು ಹಿಂಗೆ ಜೀವಂತವಾಗಿ ಇರಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಮಣ್ಣಿನಲ್ಲಿ ಇರತಕ್ಕಂಥ ಇಂಗಾಲನ್ನು ಹೆಚ್ಚಿಗೆ ಮಾಡತಕ್ಕಂಥ ಕೆಲಸ ಮಾಡಬೇಕು ಸರ್. ಮಣ್ಣಿನಲ್ಲಿ ಇಂಗಾಲ ಹೆಚ್ಚು ಮಾಡಬೇಕಾಗಿತ್ತಪ್ಪ ಅಂದ್ರೆ ನಾವು ಸಾವಯವ ಕೃಷಿ ಕಡೆಗೆ ತಿಪ್ಪಿ ಗೊಬ್ಬರ ಹಾಕೋದಾಗ್ಲಿ, ಹಸಿರೆಲೆ ಗೊಬ್ಬರ ಹಾಕೋದಾಗ್ಲಿ, ಸೂಕ್ಷ್ಮಾಣು ಜೀವಿಗಳಿಗೆ ಏನ್ ಬೇಕೋ ಅವು ಗೊಬ್ಬರ ಬೆಳೆಸ್ತಕ್ಕಂಥ ಆಹಾರ ಏನ್ ಬೇಕಲ್ಲ ಅದನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಸರ್. ಯಾಕಪ್ಪ ಅಂದ್ರೆ ತಮಗೆ ಗೊತ್ತಿದ್ದಂಗೆ ಸೂಕ್ಷ್ಮಾಣು ಜೀವಿಗಳು ಬದುಕೋದೆ 20 ನಿಮಿಷ, 20 ನಿಮಿಷ ಅನೇಕ ಕೋಟಿಗಟ್ಟಲೆ ವೃದ್ಧಿ ಆಗ್ತವೆ ಸರ್. ಅದರೊಳಗೆ ನಾವು ಒಂದು ರಾಸಾಯನಿಕ ಹಾಕಿದ್ದೇವಪ್ಪ ಅಂದ್ರೆ ಅವುಗಳು ನಶಿಸಿ ಹೋಗ್ತವೆ, ಸತ್ ಮಣ್ಣು ಅಂತ ಹೇಳ್ತಾರೆ ಸರ್. ಅದಕ್ಕಾಗಿ ಜೀವಂತ ಇಡಬೇಕಾಗಿತ್ತು ಅಂತಂದ್ರೆ ಇಂಥ ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣಲಾರ್ದಂತವು. ಕಣ್ಣಿಗೆ ಕಾಣುವನು ಕೂಡ ಎರೆ ಇದರೊಳಗೆ ಭೂಮಿಯೊಳಗೆ ಇದ್ದು ಅಂದ್ರೆ ಜೀವಂತವಾಗಿ ಇರತಕ್ಕಂತ ಭೂಮಿ ಅಂತ ಹೇಳ್ತೇವೆ ಸರ್. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಇರತಕ್ಕಂಥದ್ದು ಮಣ್ಣಿನೊಳಗೆ ಇರತಕ್ಕಂಥ ಪೋಷಕಾಂಶಗಳು ಸರ್. ಮೊನ್ನೆ ಒಬ್ಬರು ವಿಜ್ಞಾನಿಗಳು ಹೇಳಿದರೆ ಮಣ್ಣಿನೊಳಗೆ ಇರತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆಲ್ಲ ಬರ್ತವೆ. ಗಿಡಗಳಿಗೆ ಇರತಕ್ಕಂಥ ಪೋಷಕಾಂಶಗಳು ಒಂದು ಕಾಳವ ರೂಪದೊಳಗಾಗಲಿ ಹಣ್ಣಿನ ರೂಪದೊಳಗೆ ನಮಗೆ ಸಿಗ್ತವೆ. ಈಗ ನಮ್ಮ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದಂತ ಮಣ್ಣಿನೊಳಗೆ ನಾವು ಏನಾದ್ರು ಬೆಳೆದೇವೆ ಅದನ್ನು ತಿಂದೇವೆ ಅಂದ್ರೆ ನಮ್ಮ ಬೋನ್ಗಳು ಎಲ್ಲ ವೀಕ್ ಆಗಿರ್ತಾವ, ಕ್ಯಾಲ್ಸಿಯಂ ಸಿಗಂಗಿಲ್ಲ, ಐರನ್ ರಿಚ್ ಇರತಕ್ಕ ಐರನ್ ಪುವರ್ ಇರತಕ್ಕಂಥ ಕೆಮ್ಮಣದ ಅಂಶ ಇರತಕ್ಕಂಥ ಹಂಗೆ ಹೇಳಿದ್ರೆ ಸರ್. ಅದಕ್ಕೆ ನಮ್ಮ ಆರೋಗ್ಯನೂ ಭೂಮಿಯ ಆರೋಗ್ಯದ ಮೇಲೇನೆ ಒಂದು ನಿರ್ಧಾರ ಆಗ್ತದೆ. ಅದಕ್ಕೆ ಇದನ್ನ ರೈತ ಬಾಂಧವರು ತಾವು ಅದಕ್ಕೆ ಅವರಿಗೂ ಅನ್ನದಾತ ಅಂದ್ರೆ ಸರ್. ಎಲ್ಲರ ಜಗತ್ತಿನ ಆರೋಗ್ಯ ಕಾಪಾಡಿಕೊಳ್ಳೋರು ಬೆಸ್ಟ್ ಡಾಕ್ಟರ್ ಅಂದ್ರೆ ಅನ್ನದಾತ ರೈತರು ಸರ್. ಅವರು ಒಳ್ಳೆಯ ರೀತಿಯಿಂದ ಭೂಮಿ ಕಾಪಾಡಿದ್ರೆ ಒಳ್ಳೆಯ ರೀತಿಯಿಂದ ಆರೋಗ್ಯ ಕಾಪಾಡಬಹುದು ಅಂತ ಅಡ್ಡಿಲ್ಲ. ಈಗ ಇಂಗಾಲ ನಾವು ಹೆಚ್ಚು ಮಾಡಬೇಕು, ಭೂಮಿಯೊಳಗ ಇಂಗಾಲದ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ಯದ. 3% ಇಂಗಾಲ ಇರಬೇಕು ಇರಬೇಕು, ಆದ್ರೆ ಈಗಂತೂ ಬಹಳ ಕಡಿಮೆ ಆಗ್ಯದ. ಎಷ್ಟಾಗಿರ್ಬೋದು ಈಗ ನಮ್ಮ ಕಲಬುರಗಿ ಜಿಲ್ಲೆನೆ ನಾವು ತಗೊಂಡ್ರೆ ನೀವು ನೋಡಿರ್ತೀರಿ, ಅಧ್ಯಯನ ಮಾಡಿರ್ತೀರಿ, ಎಷ್ಟು 0.3-0.5 ತಕ ಆದ್ರೆ ಸರ್. ಹಾ ನೋಡ್ರಿ ಎಲ್ಲಿದೆ ಎಲ್ಲಿ ಹೋಗಿ, ಕನಿಷ್ಠ 1% ಕನಿಷ್ಠ 1 ಇರ್ಬೇಕು ಸರ್. ಅದು ಬಿಟ್ಟು ಬರ್ಬರ್ದು ಬರ್ಬರ್ದು ಕಡಿಮೆ ಆಕೋತೆ ಹೊಂಟಿದೆ ಸರ್. ಹಿಂಗಾಗಿನೆ ಅನೇಕ ರೋಗಗಳಾಗ್ತವೆ, ಜೀವಾಣುಗಳು ಬೆಳಿಲಾರ್ದಂಗ ಆಗುತ್ತೆ, ಈ ತರ ಆಗುತ್ತೆ ಸರ್. ಇಂಗಾಲ ಹೆಚ್ಚು ಮಾಡ್ಲಿಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೇಕು ಸರ್. ಇವಾಗ ಇದೇನು ಮಣ್ಣಿನ ಒಂದು ದಿನಾಚರಣೆ ಅಂಗವಾಗಿ ಒಂದು ಭಾರತ ಸರ್ಕಾರದವರು ಒಂದು ಇವತ್ತು ಧ್ಯೇಯವನ್ನು ಇಟ್ಟಿದ್ದಾರೆ ಸರ್, ಎಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ಅಂತ. ಅದಕ್ಕೆ ಅದು ಏನ್ ಹೇಳಿದ್ದಾರೆ ನಾನು ಓದಿ ಹೇಳ್ತೀನಿ ಸರ್ ಬೇಕಂದ್ರೆ. ತಾವು ಹೇಳ್ರಿ, ಅದು ನಮ್ಮ ಎಲ್ಲ ರೈತರು ಅದನ್ನು ಪ್ರತಿಜ್ಞೆ ಕೈಗೊಳ್ಳಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ. ತಾವು ಹೇಳ್ರಿ ಸರ್ ಇದನ್ನು ಭಾರತ ಪ್ರಜೆಯಾಗಿ ಅಂತ. ಆತ್ಮೀಯ ರೈತ ಬಂಧುವರೇ, ಇಲ್ಲಿ ಒಂದು ಇದು ಪ್ರತಿಜ್ಞೆ ಅದ, ನಾನು ಓದ್ತೀನಿ, ತಾವು ಕೂಡ ಇದನ್ನ ಗಂಭೀರವಾಗಿ ಆಲಿಸಿ ಈ ಪ್ರಕಾರ ನಡ್ಕೊಳ್ತೀವಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ತಾವು ಕೂಡ ಮನಸ್ಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಭಾರತದ ಪ್ರಜೆಯಾಗಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುವುದು ನನ್ನ ಕರ್ತವ್ಯವಾಗಿದೆ. ಇದರಿಂದ ಮುಂಬರುವ ವರ್ಷಗಳಲ್ಲಿ ಮಣ್ಣು ಉತ್ಪಾದನೆಗೆ ಯೋಗ್ಯವಾಗಿ ಉಳಿಯುತ್ತದೆ ಮತ್ತು ನಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ನನ್ನ ಹತ್ತಿರದವರು, ಆತ್ಮೀಯರು ಹಾಗೂ ರೈತರಲ್ಲಿ ಮಣ್ಣಿನ ಆರೋಗ್ಯದ ಬಗ್ಗೆ ಇರುವ ಅರಿವನ್ನು ಸುಧಾರಿಸುವುದಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ. ನಾನು ಮಣ್ಣಿನ ವಿವೇಚನಾರಹಿತ ಶೋಷಣೆಯನ್ನು ವಿರೋಧಿಸುತ್ತೇನೆ ಮತ್ತು ಅದನ್ನು ವಿರೋಧಿಸಲು ಇತರರಿಗೂ ತಿಳಿಸುತ್ತೇನೆ. ನಾನು ನನ್ನ ಗ್ರಾಮ ಮತ್ತು ಹತ್ತಿರದ ಗ್ರಾಮಗಳಲ್ಲಿ ಕನಿಷ್ಠ 10 ರೈತರಿಗೆ ನಿಯತಕಾಲಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸಲು ಹಾಗೂ ಮಣ್ಣು ಆರೋಗ್ಯ ನಿರ್ವಹಣಾ ಕ್ರಮಗಳನ್ನು ಮಣ್ಣು ಆರೋಗ್ಯ ಕಾರ್ಡ್ನ ಶಿಫಾರಸಿನ ಅನ್ವಯ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತೇನೆ. ನನ್ನ ಗ್ರಾಮ ಅಥವಾ ಹತ್ತಿರದ ಹಳ್ಳಿಗಳಲ್ಲಿ ಕನಿಷ್ಠ 10 ರೈತರು ತಮ್ಮ ಮಣ್ಣಿನ ಸ್ಯಾಂಪಲ್ಗಳನ್ನು ಕಾಲಕಾಲಕ್ಕೆ ಪರೀಕ್ಷಿಸಲು ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ನ ಶಿಫಾರಸುಗಳ ಪ್ರಕಾರ ಮಣ್ಣಿನ ಆರೋಗ್ಯ ನಿರ್ವಹಣೆಯನ್ನು ಅಳವಡಿಸಿಕೊಳ್ಳಲು ನಾನು ಪ್ರೋತ್ಸಾಹಿಸುತ್ತೇನೆ. ಇದು ಪ್ರತಿಜ್ಞೆ, ಇದನ್ನ ನಾವೆಲ್ಲರೂ ಮಾಡಬೇಕು. ಇದರ ಈ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ಗಂಭೀರವಾಗಿ ತಗೊಳ್ಬೇಕಾಗಿದೆ ಇವತ್ತಿನ ದಿವಸ. ಒಂದು ವಿಚಾರ ನಾನು ಇಲ್ಲಿ ಹೇಳೋದಕ್ಕ ನನಗೆ ಇಚ್ಛೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಮಣ್ಣು ಎಷ್ಟು ಮಹತ್ವದ ಅನ್ನುವಂಥದ್ದು ಒಂದೆರಡು ಉದಾಹರಣೆಗಳನ್ನು ನಾನು ಕೊಡ್ತೀನಿ. ಎಲ್ಲಿ ನೀರದ ಅಲ್ಲಿ ಒಂದು ನಾಗರಿಕತೆ ಬೆಳೀತದ ಅಂಥೇಳಿ. ವಿಶೇಷವಾಗಿ ನದಿಗಳಿರುವಂತಹ ಪ್ರದೇಶಗಳಲ್ಲಿ ನಾಗರಿಕತೆಗಳು ವಿಕಸಿತ ಆದವು. ನಾವು ಇತಿಹಾಸದೊಳಗೆ ನೋಡ್ತಾ ಇದ್ದೀವಿ, ಮೆಸೊಪೊಟಾಮಿಯಾ ಇರ್ಬೋದು, ಸಿಂಧು ಕೊಳದ ನಾಗರಿಕತೆ ಇರ್ಬೋದು, ಅಲ್ಲಿ ನದಿಗಳಿಗುಂಟ ನಾಗರಿಕತೆಗಳು ಬೆಳೆದು ಅಲ್ಲಿ ಎಷ್ಟು ಮುಂದೆ ಹೋದ್ರು ಅಂತಂದ್ರೆ ಒಳ್ಳೆ ಕೃಷಿ ಮಾಡೋದಕ್ಕೆ ಸಹಿತ ಅಲ್ಲಿ ಜನ ತಯಾರಾದ್ರು. ರೈತರು ನೀರನ್ನು ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು. ನೀರನ್ನು ಬಳಸಿಕೊಂಡು ಅದನ್ನ ವಿವೇಚನಾರಹಿತವಾಗಿ ಉಪಯೋಗ ಮಾಡುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಿ ಹೇಳ್ತಾರೆ, ಇತಿಹಾಸ ಹೇಳ್ತದೆ. ಅಂದ್ರೆ ನೀರನ್ನ ಬೆಳೆಗಳಿಗೆ ಬೆಳೆಸಿಕೊಳ್ಳುವಂತಹ ಒಂದು ಸಂದರ್ಭದೊಳಗೆ ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂಥೇಳಿ. ಹಾಗಾಗಿ ಏನಾಯಿತು ಅಂತಂದ್ರೆ ಅಲ್ಲಿ ಭೂಮಿಯೆಲ್ಲ ಜೌಗಾದು, ಸವಳಾದು, ಜವಳಾದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೆಳೆ ಏನೂ ಬರಲಾರದಂತಹ ಒಂದು ಪರಿಸ್ಥಿತಿ.